ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ದ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ಕೆ ಗೋಪಾಲಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಶ್ರೋತೃಗಳೇ, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:50.30. ನಮ್ಮ ಕಾರ್ಯಕ್ರಮ ಇದೀಗ ಕೃಷಿ ರಂಗ. ರೈತ ಬಾಂಧವರೇ ನಮಸ್ಕಾರ. ನಿಮಗೆಲ್ಲ ಇವತ್ತಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈಗ ಮೊದಲಿಗೆ ವಾಣಿಜ್ಯ ಜಾಹೀರಾತುಗಳು. ಅವ್ವ, ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ್ಕ, ಮಗು ಹೆಂಗ ಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಚಿತ್ರನಟ ರಮೇಶ್ ಅರವಿಂದ್. ಹೆಣ್ಣು ಭ್ರೂಣಗಳ ಹತ್ಯೆಯಿಂದ ಸಮಾಜದಲ್ಲಿ ಅಪಾಯವನ್ನು ಉಂಟು ಮಾಡ್ತಾ ಇದೀವಿ. ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಹೆಣ್ಣು ಭ್ರೂಣ ಹತ್ಯೆ ನಿಲ್ಲಿಸಿ ಆರೋಗ್ಯಕರ ಸಮಾಜವನ್ನ ನಿರ್ಮಿಸಿ. ನೆನಪಿಡಿ, ಭ್ರೂಣ ಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಸುರಕ್ಷಿತ ಪೀಡೆನಾಶಕಗಳ ಸಮರ್ಪಕ ಬಳಕೆ, ಈ ವಿಷಯವಾಗಿ ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್ಬಿ ಮಮತಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ರೈತ ಬಾಂಧವರೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಾಗದಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಡಾಕ್ಟರ್ ಮಮತಾ ಎಸ್ಬಿ ಅವರಿದ್ದಾರೆ. ನಮಗೆ ಸಮರ್ಪಕ ಪೀಡೆನಾಶಕಗಳ ಬಗ್ಗೆ ತಿಳಿಸ್ಕೊಡೋದಿಕ್ಕಾಗಿ ಬಂದಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೇಡಮ್, ಈಗ ಮೊದಲನೇದಾಗಿ ಪೀಡೆನಾಶಕ ಅಂದ್ರೆ ಏನು ಮೇಡಮ್? ಯಾವ್ಯಾವ ರೀತಿ ಪೀಡೆನಾಶಕಗಳಿದ್ದಾವೆ, ಹೇಗೆ ಅದನ್ನ ನೀವು ವಿಂಗಡಣೆ ಮಾಡ್ಕೊಂಡಿದ್ದೀರಿ ಅಂತ ತಿಳಿಸ್ಕೊಡ್ತೀರಾ? ರೈತ ಬಾಂಧವರೇ, ನಮ್ಮ ಭಾರತ ದೇಶದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಹಲವಾರು ಕೀಟ ಮತ್ತು ರೋಗಗಳು ಕಾಣಿಸ್ಕೊಳ್ತಾ ಇವೆ. ಈ ಬಾಧೆಯಿಂದ ಸುಮಾರು 30-35% ಹಾನಿ ಆಗ್ತಾ ಇದೆ. ಇದರಿಂದ ಸುಮಾರಷ್ಟು ನಮಗೆ ಆರ್ಥಿಕ ನಷ್ಟ ಉಂಟಾಗ್ತಾ ಇದೆ. ಹಾಗಾಗಿ ಕೃಷಿ ಉತ್ಪಾದನೆಯಲ್ಲಿ ಪೀಡೆನಾಶಕಗಳ ಬಳಕೆ ತುಂಬಾ ಮಹತ್ವದ ಒಂದು ಪ್ರಮುಖವಾದ ಅಂಶ ಅಂತ ಹೇಳ್ಬೋದು. ಈ ಒಂದು ಪೀಡೆನಾಶಕಗಳ ಬಳಕೆಯಿಂದ ಬಹಳಷ್ಟು ದುಷ್ಪರಿಣಾಮಗಳಾಗ್ತಾ ಇದ್ರೂ ವಾತಾವರಣದ ಮೇಲೂ ಆಗ್ತಾ ಇದೆ, ಹಾಗೂ ಮನುಷ್ಯನ ಮೇಲೂ ಸಹ ಹಲವಾರು ದುಷ್ಪರಿಣಾಮಗಳಾಗ್ತಾ ಇದೆ. ಆದರೂ ಸಹ ವಿವೇಚನ ರಹಿತವಾಗಿ ರೈತರು ಅತಿಯಾದ ಸಿಂಪರಣೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಸಿಂಪರಣೆ ಮಾಡೋದಕ್ಕಿಂತ ಮೊದಲು ಬೆಳೆಗಳಿಗೆ ಬಂದಂಥದ್ದು ಏನು ಕೀಟವ ಅಥವಾ ರೋಗನ ಅಂತ ಅನ್ನೋದನ್ನು ತಿಳ್ಕೋಬೇಕು. ಯಾವ ಕೀಟಕ್ಕೆ ಯಾವ ಕೀಟನಾಶಕ ಹೊಡಿಬೇಕು, ಅಥವಾ ರೋಗ ಬಂದಿದೆಯಾ, ಏನು ಶಿಲೀಂಧ್ರನಾಶಕ ಸಿಂಪರಣೆ ಮಾಡಬೇಕಾ, ಯಾವ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬೇಕು, ಎಷ್ಟು ಸಿಂಪರಣೆ ಮಾಡಬೇಕು ಮತ್ತು ಅದನ್ನು ಸೂಕ್ತ ಸಮಯದಲ್ಲಿ ಎಷ್ಟು ಹಾಕಬೇಕು ಅನ್ನೋದನ್ನು ಸಹ ವಿವರವಾಗಿ ತಿಳ್ಕೋಬೇಕಾಗತ್ತೆ. ಈ ಒಂದು ವಿಷಯ ಬಗ್ಗೆ ರೈತರು ಅತಿ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿಕೊಂಡು ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈಗ ಪೀಡೆನಾಶಕ ಏನು ಅಂತ ಕೇಳಿದ್ರಿ. ಪೀಡೆನಾಶಕ ಅಂತಂದರೆ ಇದು ಒಂದು ರಾಸಾಯನಿಕ ಅಂತ ಹೇಳ್ಬೋದು. ಕೃಷಿ ರಾಸಾಯನಿಕಗಳಲ್ಲಿ ರಾಸಾಯನಿಕ ಗುಂಪಿನ ಒಂದು ರಾಸಾಯನಿಕ. ಈ ಒಂದು ರಾಸಾಯನಿಕ ಏನು ಮಾಡುತ್ತಂತಂದರೆ

ಮಣ್ಣು ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಹಾಕಬೇಕು, ರಸಗೊಬ್ಬರ ಇರ್ಬೋದು ಕಾಂಪೋಸ್ಟ್ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಕೆ ಮಾಡಬೇಕು. ಆಮೇಲೆ ಬೆಳೆಗಳನ್ನು ಬಲೆ ಬೆಳೆ ಅಂತ ಹೇಳಿ ನಾವು ಬೆಳಿಬೋದು. ಈ ಕೆಲವೊಂದು ಕೀಟಗಳು ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಬೆಳೆಗಳನ್ನು ತುಂಬಾ ಇಷ್ಟಪಡತ್ತೆ. ಈಗ ಸಾಮಾನ್ಯವಾಗಿ ಚೆಂಡು ಹೂವಿನ ಬೆಳೆ, ಕಾಂಡಕೋರಕ ಇಂತ ಹುಳುಗಳು ಏನ್ ಮಾಡುತ್ತೆ ಅಂತಂದ್ರೆ ಚೆಂಡು ಹೂವಿನ ಬೆಳೆಗಳನ್ನು ಬಹಳ ಇಷ್ಟಪಡುತ್ತೆ. ಅದಕ್ಕೆ ಹತ್ತಿ ಬೆಳೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಾಯಿಕೋರಕ ಹುಳದ ಏನಿರತ್ತಲ್ಲ ಅದ್ರ ಪಕ್ಕದಲ್ಲಿ ಚೆಂಡು ಹೂವಿನ ಬೆಳೆಗಳನ್ನು ಹಾಕ್ತಾರೆ. ಚೆಂಡು ಅಥವಾ ಬೆಂಡೆ ಇರ್ಬೋದು ಇಂತ ಬೆಳೆಗಳ ಮೇಲೆ ಅವು ಆಕರ್ಷಣೆ ಆಗ್ಬಿಡ್ತವೆ. ಈ ಹತ್ತಿಗಿಂತ ಅದನ್ನ ಇಷ್ಟಪಡ್ತಾವ ಅವು. ಅವಾಗ ಏನಾಗುತ್ತೆ, ಈ ಹುಳುಗಳೆಲ್ಲ ಆ ಬೆಳೆಗೆ ಹೋಗ್ಬಿಡತ್ತೆ. ತಿನ್ಲಿ ಆ ಬೆಳೆ ನಮಗ್ ಬೇಡ, ಅದನ್ನ ಸುತ್ತ ಒಂದ್ಸಲ ಅಷ್ಟೇ ಹಾಕೊಳ್ಳಿ ಅವಕ್ಕೆ ಮಾತ್ರ, ಅವುಗಳಿಗೆ ಮಾತ್ರ ಆ ಬೆಳೆ, ನಮಗೆ ಅಂತಲ್ಲ ಮನುಷ್ಯರಿಗೆ ಅಂತಲ್ಲ. ಬೆಳೆಗಳನ್ನ ಹತೋಟಿ ನಿರ್ವಹಣೆಗೆ ತರ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಲೆ ಬೆಳೆ ಬಲೆ ಅಂತಾನೆ ಹೇಳ್ತೀವಿ. ಅದಕ್ಕೆ ಅಂದ್ರೆ ಅವಕ್ಕೆ ಒಂದ್ ಬಲೆ ಆದಿರ್ತೆ, ಅಲ್ಲಿಗೆ ಆಕರ್ಷಣೆ ಆಗ್ಲಿ, ನಮ್ಮ ಮುಖ್ಯ ಬೆಳೆ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಆ ರೀತಿ ಕೆಲವು ಬೆಂಡೆ ಬೆಳೆ ಇರ್ಬೋದು, ಚೆಂಡು, ಹೀಗೆ ಒಂದೊಂದು ಬೆಳೆಗೆ ಒಂದೊಂದು ನಿಗದಿತ ಒಂದೊಂದು ಕೀಟಕ್ಕೆ ಸಂಬಂಧಪಟ್ಟಂತೆ ಆ ರೀತಿನೂ ಸಹ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಆಯ್ಕೆ ಮಾಡಿಬಿಟ್ಟು ಹಾಕಿದ್ರೆ ಆ ರೀತಿನೂ ನಿರ್ವಹಣೆ ಮಾಡಬಹುದು ಅಲ್ವಾ, ನಿರ್ವಹಣೆ ಮಾಡಬಹುದು. ರೋಗ ಬಂದ ಮೇಲೆ ಅದಕ್ಕೆ ಈ ರೀತಿ ಕೆಲವೊಂದು ಕ್ರಮಗಳನ್ನು ಅವ್ರು ಅಳವಡಿಸೋದು ನಿಜವಾಗ್ಲೂ ತುಂಬಾ ಒಳ್ಳೇದು. ಆಮೇಲೆ ಯಾಂತ್ರಿಕವಾಗಿ ಅಂತಂದ್ರೆ ಇನ್ನೊಂದಂತಾರೆ ಮೋಹಕ ಬಲೆಗಳು ಅಂತಾನು ಸಿಗತ್ತೆ. ಗೊತ್ತಿದ್ದವ್ರು ಕೆಲವು ಪ್ರಗತಿಪರ ರೈತರು ಮಾಡ್ತಾ ಇದ್ದಾರೆ ಅಂದ್ರೆ ಗಂಡು ಹುಳುಗಳನ್ನ ಗಂಡು ಪತಂಗಗಳನ್ನ ಆಕರ್ಷಣೆ ಮಾಡುವಂತದ್ದು ಅಂದ್ರೆ ಸಂತಾನೋತ್ಪತ್ತಿ ಕಡಿಮೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಅಂದ್ರೆ ಆಟೋಮೆಟಿಕ್ ಆಗಿ ಹುಳುಗಳ ಸಂಖ್ಯೆ ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಮೋಹಕ ಬಲೆಗಳನ್ನು ಸಹ ಬಳಸ್ಕೋಬಹುದು. ಆ ರೀತಿನೂ ಕೆಲವೊಂದಿದಾವೆ. ಆಮೇಲೆ ಜೈವಿಕ ವಿಧಾನ, ನಾನು ಹೇಳ್ದೆ ನಂಜಾಣು ಎನ್ ಪಿ ವಿ ಅಂತ ಇರುತ್ತೆ, ಅವುಗಳಿಗೆ ಬರುವಂತಹ ಪೀಡೆಗಳಿಗೆ ರೋಗ ಬರೆಸುವಂತದ್ದು ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ನಲ್ಲ, ಆಗ ಅಂತವನ್ನು ಕೆಲವೊಂದನ್ನ ಸಹ ಅವರು ಜೈವಿಕ ಕೀಟನಾಶಕಗಳನ್ನ ಬಳಕೆ ಮಾಡಬಹುದು. ಇಷ್ಟೆಲ್ಲ ಮಾಡಿನೂ ಇನ್ನೂ ಕಂಟ್ರೋಲ್ಗೆ ಬರ್ಲಿಲ್ಲಪ್ಪ ಅಂದಾಗ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಅದು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದ್ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಮಾಡಿದಾಗ ಆಟೋಮೆಟಿಕ್ ಆಗಿ ನಿರ್ವಹಣೆ ಆಗತ್ತೆ. ಅಂದಾಗಿನೂ ಆಗಿಲ್ಲ ಅಂದ್ರೆ ಮಾತ್ರ ಒಂದು ರಾಸಾಯನಿಕ ಮಾಡಬಹುದು ಅಷ್ಟೇ. ಅಂದ್ರೆ ರಾಸಾಯನಿಕವೇ ಮೊದಲಲ್ಲ ಹೌದು ಅಂತ. ನಮ್ದು ತರಕಾರಿ ಬೆಳೆಗಳಲ್ಲಿ ಈಗಾಗಲೇ ನೋಡಿರ್ಬೋದು, ಕೋಸು ಹೂಕೋಸು ಇರ್ಬೋದು, ಬದನೆ ಇರ್ಬೋದು, ಬೆಂಡೆ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಎಷ್ಟೊಂದು ಸಿಂಪರಣೆ ಮಾಡ್ತಾರೆ. ಇವಾಗ ನಾವು ತರಕಾರಿ ಬೆಳೆಗಳಿಗೆ ಕೀಟನಾಶಕವನ್ನ ಸಿಂಪರಣೆ ಮಾಡಿರ್ತೀವಿ, ಮಾಡಾದ್ಮೇಲೆ ಅದನ್ನ ಎಷ್ಟು ದಿನ ಬಿಟ್ಟು ನಾವು ಕೊಯ್ಲು ಮಾಡ್ಬೇಕಾಗುತ್ತೆ, ಯಾಕೆಂದ್ರೆ ಅದು ಗ್ರಾಹಕರನ್ನು ಪ್ರತಿ ಮನುಷ್ಯನ ಜೀವವನ್ನು ಸೇರುವಂತಹ ಸಂಭವ ಹೆಚ್ಚು. ಅದು ಎಷ್ಟು ದಿನದ ನಂತರ ಅವರು ಆ ಬೆಳೆಯನ್ನು ಕೊಯ್ಲು? ಈಗ ಸಾಮಾನ್ಯವಾಗಿ ತರಕಾರಿ ಅಥವಾ ಅದು ಹಣ್ಣು ಗಿಡಗಳಿಗೆ ಸಂಬಂಧಪಟ್ಟಂಗೆ ಮೂರಿಂದ ನಾಲ್ಕು ವಾರ ಮುಂಚಿತವಾಗಿ ಅವರು ಸಿಂಪರಣೆ ಮಾಡ್ಲೇಬಾರ್ದು, ನಿಷೇಧ. ಮೂರು ಅಂದ್ರೆ ಒಂದ್ ತಿಂಗಳು ಮುಂಚಿಂದ ಅವರು ಕಟಾವಿಗೆ ಇನ್ನು ಒಂದ್ ತಿಂಗಳು ಇದೆ ಅಂತ ಅಂದಾಗ ಅವ್ರು ಸಿಂಪರಣೆ ನಿಲ್ಸಬೇಕಾಗತ್ತೆ. ನಿಲ್ಸಿದ್ರೆ ಅಂದ್ರೆ ಅದ್ರಲ್ಲಿ ಇರುವಂತ ವಿಷ ಮತ್ತೆ ಕಡಿಮೆ ಆಗತ್ತೆ. ಅದ್ರಲ್ಲಿ ಏನ್ ಸೇರ್ಕೊಳತ್ತಲ್ಲ, ಹಣ್ಣು ಇರ್ಬೋದು ತರಕಾರಿ ಇರ್ಬೋದು, ಅದ್ರಲ್ಲಿ ವಿಷಕಾರಿ ವಸ್ತುಗಳು ಸೇರ್ಕೊಳ್ಳೋದು ಕಡಿಮೆ ಆಗುತ್ತೆ. ಆಮೇಲೆ ಕಟಾವು ನಂತರನು ಕೂಡಲೇ ಏನು ಉಪಯೋಗ ಮಾಡೋದಿಲ್ಲ, ನಂತರ ಬಳಕೆದಾರರಿಗೆ ಹೋಗುತ್ತೆ, ಆ ನಂತರ ಬಳಸ್ಬೋದು. ಆದ್ರೂ ಬಳಸುವಾಗ ಉಪ್ಪು ನೀರಲ್ಲಿ ಒಂದ್ ಎರಡು ಮೂರು ಸರಿ ತೊಳ್ಕೊಳ್ಳೋದು ಒಳ್ಳೇದು. ಅದರಿಂದ ನಾವು ತರಕಾರಿನ ಒಂದು ಪೀಡಿನಾಶಕ ಬಳಸದಂತ ಪ್ರಮಾಣ ಅದ್ರ ಮೇಲೆ ಇದ್ರೆ ಇದ್ದೇ ಇರುತ್ತೆ. ಅವನ್ನ ಎರಡು ಮೂರು ಸರಿ ಉಪ್ಪು ನೀರಲ್ಲಿ ತೊಳೆದ್ರೆ ಸ್ವಲ್ಪ ಮಟ್ಟಿಗೆ ನಾವು ಅದರಲ್ಲಿರೋ ವಿಷಕಾರಿ ವಸ್ತುಗಳನ್ನ ಕಡಿಮೆ ಮಾಡ್ಕೋಬಹುದು. ಆ ರೀತಿ ಮಾಡ್ಬೋದು. ಹಣ್ಣುಗಳಂತೂ ಇನ್ನೂ ಜಾಸ್ತಿನೇ ಇದೆ. ದ್ರಾಕ್ಷಿ ಕೇಳಿದಂಗೆನೆ ಅದಕ್ಕೂ ಸಹ ಅತಿ ಹೆಚ್ಚಾದ ಸಿಂಪರಣೆಯನ್ನ ಕೈಗೊಳ್ತಾರೆ. ದ್ರಾಕ್ಷಿಗೆ ಇರ್ಬೋದು, ಮಾವು ಇರ್ಬೋದು, ಸೀಬೆ ಇರ್ಬೋದು, ಇವುಗಳಿಗೂ ಸಿಂಪರಣೆ ಮಾಡ್ತಾರೆ. ಹಾಗಾಗಿ ನಾವು ಮುನ್ನೆಚ್ಚರಿಕೆ ಕ್ರಮ, ಯಾಕೆಂದ್ರೆ ಅದು ನಾವು ಸಿಂಪರಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಆ ಬೆಳೆ ಪ್ರಮಾಣವನ್ನು ಉಳಿಸ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಹೌದು, ಕಾರ್ಯಕ್ರಮಕ್ಕೆ ಬಂದು ನಮ್ಮ ರೈತ ಬಾಂಧವರಿಗೆ ಕೀಟನಾಶಕದ ನಿರ್ವಹಣೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ. ಇನ್ನು ಹೆಚ್ಚು ಅನುಮಾನಗಳು ನಮ್ಮ ರೈತ ಬಾಂಧವರಲ್ಲಿ ಇದ್ದೇ ಇರುತ್ತೆ. ಅಂತಹ ಸಂದರ್ಭದಲ್ಲಿ ತಮ್ಮನ್ನು ಸಂಪರ್ಕಿಸಿ ಅವರು ಹೆಚ್ಚಿನ ವಿವರವನ್ನು ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳ್ಬೋದಾ? 8272933180 8272733380 8272733380 ಇದು ಡಾಕ್ಟರ್ ಮಮತಾ ಎಸ್ ಬಿ ಅವರ ದೂರವಾಣಿ ಸಂಖ್ಯೆ. ಅನುಮಾನಗಳನ್ನು ಪರಿಹರಿಸಿಕೊಳ್ಬೇಕು ಹಾಗೂ ಹೆಚ್ಚಿನ ವಿವರಗಳು ಬೇಕು ಅಂತ ಹೇಳಿದ್ರೆ ಮೇಡಮನ್ನು ಅವರ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಡಾಕ್ಟರ್ ಮಮತಾ ಅವರೇ, ಇದುವರೆಗೆ ನಮ್ಮ ರೈತ ಬಾಂಧವರಿಗೆ ಸಮರ್ಪಕ ಹಾಗೂ ಸಮಗ್ರ ಕೀಟನಾಶಕ ಬಳಕೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ನಮಸ್ಕಾರಗಳು. ನಮಸ್ಕಾರ. ಇದುವರೆಗೆ ಸುರಕ್ಷಿತ ಕೀಟನಾಶಕಗಳ ಸಮರ್ಪಕ ಬಳಕೆ ಈ ವಿಷಯವಾಗಿ ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್ ಬಿ ಮಮತಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಎಸ್ ಸಿ ಹೇಮಕುಮಾರ್. ರೈತ ಬಾಂಧವರೇ,